ಅನೇಕ ಹೂವಿನ ಬೆಳೆ, ತರಕಾರಿ ಬೆಳೆ ಇಂಥವೆಲ್ಲಾನು ಬೆಳೀತಾ ಇದ್ರಿ, ಭತ್ತ ಬೆಳೀತಾ ಇದ್ರಿ. ಹೋಸರಿ ಬಂದಾಗೂ ಕೂಡ ಹೀರೆಕಾಯಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರಿ. ಅದೇ ಚಪ್ಪರವನ್ನು ಬಳಸ್ಕೊಂಡು ಈಗ ಮಾಡ ಹಾಗಲವನ್ನ ಬೆಳೀತಾ ಇದ್ರಿ. ಇವೆಲ್ಲ ಇಂಥದ್ದು ಬೆಳಿಬೇಕು, ಈ ಸೀಸನ್ ಬೆಳಿಬೇಕು, ಹಿಂಗೆ ಬೆಳಿಬೇಕು, ಇದೆಲ್ಲಾನು ಹೇಗೆ ನಿಮ್ಗೆ ಹೊಳೆಯುತ್ತೆ, ಹೇಗೆ ತಿಳುವಳಿಕೆ ಬರುತ್ತೆ? ನಾವು ಏನು ಸರ ಒಂದ ಬೆಳವಂಗಿಲ್ರಿ, ಯಾವ ಸೀಸನ್ದಾಗ ಯಾವ ಇರ್ತೈತಲ್ಲ ಅಷ್ಟು ನೋಡ್ಕೊಂಡು ನಾವು ಬೆಳಿತೇನ್ರಿ. ದೀಪಾವಳಿ ಬಂದ್ರೆ ಚಂಡು ಹೋದ ದೊಡ್ಡ ಪ್ರಮಾಣ ಬೆಳೆ ಬೆಳ್ದಿದ್ದೆ ನಾವು. ಮಳೆಗಾಲಕ್ಕೆ ನಾವು ಇದು ಮಾಡಗಲಕ ಮಾಡಿದ್ರಿ, ಅದು ಚೆನ್ನಾಗಿ ಲಾಭ ಸಿಕ್ಕಿದ್ರಿ. ನಾವು ಮಂಗಳೂರು ಹತ್ರ ಹೋಗ್ಯಾಸ ನಾವು ತಗೊಂಡು ಬಂದಿದ್ದು ತಳಿಯದು ಸನ್ಯಕ್ಕೆ ಸಿಕ್ಕಿಲ್ಲ ನಮ್ಗೆ. ಮಂಗಳೂರು ಹತ್ರ ಕೇಳ್ಕ್ಯಾಸ ಅಲ್ಲಿಂದ ತಳಿ ತಗೊಂಡು ಬಂದಿರಿ ನಾವು. ಒಂದು ತಿಂಗಳಲ್ಲೇ ಜೋಪಾನ ಮಾಡ್ಕ್ಯಾಸ ನಾವು ನೆರಳಿನಲ್ಲಿ ಇಟ್ಕ್ಯಾಸ ಆಮೇಲೆ ಹಾಕಿದ್ದೆ ನಾವು. ಮಾರ್ಚ್ ತಿಂಗಳ ಲಾಸ್ಟಲ್ಲಿ ಹಾಕಿದೆ, ಮೇ 30 ತಾರೀಕೆ ಕ್ರಾಪ್ಗೆ ಬಂದಿದ್ರಿ ಇದು. ಮೇದಿಂದ 3 ತಿಂಗಳೊಳಗೆ ಕಾಯಿ ಸಿಕ್ಕಿದೆ ನಮಗೆ, ಸರಾಸರಿ 4 ಟನ್ ಅವರೇ ಸಿಕ್ಕಿದ್ರಿ ಇದು. ಒಂದು ಟೆನ್ನಿಗೆ 130,000 ರೂಪಾಯಿ ಸಂಬಳ ಸಿಕ್ಕಿದೆ ನಮಗೆ. ಆ ಥರ ಬೆಳೆದಿದ್ದು ನಂಬರ್ ಒಂದು ಆಗಿದ್ರಿ. ಮತ್ತೇನು ಮಾಡಿದ್ರಿ, ಅದರೊಳಗೆ ಬಳ್ಳಿ ಕೊಯ್ದಿದ್ರಿ, ಬಳ್ಳಿ ಕೊಯ್ದು ಕೂಡಲೇ ಮತ್ತೆ ಹೊಸ ಚಿಗುರು ಬಂದಿದ್ರಿ. ಈಗ ಹೂ ಮತ್ತೆ ತೋಟಾಗಿದ್ರಿ. ಹಾಂ, ಆ ಟೈಪ್ ಆಗತ್ತೆ ಸರ್. ಮತ್ತೆ ಸ್ವಾರಿಕಾಯಿನೂ ಚಲೋ ಐತ್ರಿ. ಮತ್ತೆ ಒಂದು ಸುಮಾರು ಎಲ್ಲ ಕೊಯ್ದ್ರೆ 1 ಟನ್ ಸಿಗಬಹುದು ಕಾಯಿ. ಆ ಟೈಪ್ ಬೆಳೆದುಕೊಂಡು ಹೋಗ್ತೇನೆ ಸರ್. ಹೊಸ ಹೊಸ ತಳಿಗಳು ಕೇಳ್ತೇವೆ ನಾವು. ಈಗ ಸ್ವಲ್ಪ ಇವು ಹಗಲ ಮಾಡಿದ್ರಿ ನಾವು, ಹಗಲಾನ ಗಿಡ್ಡ ತಳಿ ಮತ್ತು ಹೈದರಾಬಾದ್ ಒಬ್ಬ ಹೇಳಿದ್ರಿ, ಹೈದರಾಬಾದ್ ಒಳಗೆ ಸಿಕ್ಕಿದ್ರೆ ಅವ್ರ ಕಳಿಸಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಿಮಾನ ಏರ್ಪೋರ್ಟ್ ಬಂದಿದ್ರಿ ಬೀಜ, ಅಲ್ಲಿಂದ ಹೋಗಿ ನಾವು ತಗೊಂಡು ಬಂತೀವಿ, ನಾವು ಹಚ್ಚಿದ್ದೈತಿ. ಆ ತಲ ಮಾಡೋದು ಮನುಷ್ಯ ನಾವು. ಎಷ್ಟು ಎಕರೆ ಇರಲಿ ಇದೆಯಲ್ಲ? 4 ಎಕರೆ ಸರ್, ಎಲ್ಲ ಸೇರಿ 4 ಎಕರೆ. ಈಗ ನೀವು ಬೇರೆ ರಾಜ್ಯದ ರೈತರನ್ನ ಭೇಟಿ ಆಗ್ತೀರಿ, ವಿಜ್ಞಾನಿಗಳನ್ನು ಭೇಟಿ ಆಗ್ತೀರಿ, ಹೆಂಗ ಅವ್ರನ್ನ ಭೇಟಿ ಆಗ್ಬಹುದು, ಇವ್ರಂತ ಕೇಳ್ಬಹುದು, ಅಥವಾ ಅವರು ಹೇಳ್ತಾರೋ ಹೇಗೆ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಾವು ಕೃಷಿ ಮಿಷಿ ಮೇಳ ದೊಡ್ಡ ಪ್ರಮಾಣದಲ್ಲಿ ಧಾರವಾಡದಲ್ಲಿ ಆಗ್ತಿರಲ್ಲ, ಅಲ್ಲೇ ಹೋದ್ರೆ ನಾವು ಅಲ್ಲೇ ಸೈಂಟಿಸ್ಟ್ಗಳೆಲ್ಲ ಬರ್ತಾರಲ್ಲ, ಅವ್ನ ಜೊತೆ ನಾವು ಬಹಳ ಕಾಂಟ್ಯಾಕ್ಟ್ ಮಾಡ್ತೇನೆ. ಏನ್ರಿ ಸರ್ ಈ ಟೈಪ್ ಬೀಜ ಎಲ್ಲೇ ಸಿದ್ರಿ? ಮತ್ತೆ ನೀವು ನಾಗಾ ಕಂಪನಿದ ಹಿರಿಯ ಒಳಗೆ ಐತಲ್ಲ, ಆ ಹಿರಿ ಒಳಗೆ ಭಾಳ ಚಲೋ ಐತ್ರಿ, ಅದರಾಗಿಂದ ಮತ್ತೆ ದೊಡ್ಡ ಪ್ರಮಾಣ ನೀವು ಕಂಪನಿ ಮಾಡ್ರಿ ಅಂತ ನಾವು ಅವ್ರ ಕಡೆ ಮಾತಾಡ್ತೇವೆ, ಕಾಂಟ್ಯಾಕ್ಟ್ ಮಾಡ್ತೇವೆ. ನಾವು ಹೊಸ ಹೊಸ ತಳಿ ಎಲ್ಲೇ ಸಿಗ್ತೈತ್ರಿ, ಹೊಸ ಹೊಸ ತಳಿ. ಒಂದ್ಸಲ ಪೇರು ಹಣ್ಣು ಸಿಕ್ಕಿದ್ರಿ ನಮ್ಗೆ ಅಲ್ಲೇ, ಆ ತಳಿ ಎಲ್ಲೇ ಸಿಗ್ತದೆ ಅಂದ್ರೆ ಪಂಜಾಬ್ದಲ್ಲಿ ಸಿಗ್ತದೆ ಅಂದಿರಿ, ನಮ್ಗೆ ಕೊಡ್ತೀರಿ ಸ್ವಲ್ಪ ಸಸ್ಯ ಅಂದಿರಿ, ನಾವು ಇಲ್ಲೇ ಬರೋಂಗಿಲ್ಲ ಅಂದಿರಿ, ಪಂಜಾಬ್ದಲ್ಲಿ ಸಿಗ್ತದೆ ಅಂದಿದ್ಬಿಟ್ಟು. ಪಂಜಾಬ್ಗೆ ಹೋಗಿದ್ರ? ಅಲ್ಲ ಪಂಜಾಬ್ ಹೋಗಿಲ್ಲ, ಅಲ್ಲೇ ಪಂಜಾಬ್ ತಳಿ ಇಲ್ಲೇ ಧಾರವಾಡಕ್ಕೆ ಕ್ರಾಪ್ ಬಂದಿದ್ರಿ ಇದು. ಆ ಕೃಷಿ ಮೇಳಕ್ಕೆ ಆ ಪ್ರದರ್ಶನಕ್ಕೆ ಇಟ್ಟಿದ್ರಿ, ಆ ತಳಿ ನೋಡಿದ್ರಿ ನಾವು, ಮತ್ತೆ ಎಲ್ಲೇ ತಳಿ ನೋಡಿಲ್ಲ. ಆ ಟೈಪ್ ಐತಿರಿ ಇದು, ಪೇರು ತಳಿ ಮಸ್ತ್ ನಂಬರ್ ಒನ್ ತಳಿ ಇದು. ಅಂತಂದು ಹಾಕಿದ್ರ? ಅಲ್ಲ ಹಾಕಿಲ್ಲ, ಸಿಕ್ಕಿಲ್ರಿ, ಮರಿ ಸಿಕ್ಕಿಲ್ಲ, ಕಾಯಿ ಅಷ್ಟೇ ಇಟ್ಟಿದ್ರಿ. ಹಂಗಾಗಿ ಕೃಷಿ ಮೇಳ ಅಂತಿಂತ ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರದರ್ಶನಕ್ಕೆ ಹೋಗ್ತಾ ಇರ್ತೀರಿ? ಈ ವರ್ಷ ಗುಲ್ಬರ್ಗ ಹೋಗೋದು ಪ್ಲಾನ್ ಐತೆ. ಯಾಕೆ? ಕೃಷಿ ಮೇಳ ನೋಡಕ್ಕ, ಅಲ್ಲೇ ಏನೇನು ಪ್ರದರ್ಶನ, ಆ ಹೊಸ ಹೊಸ ವಸ್ತು, ಹೊಸ ಹೊಸ ಬೀಜ ಏನೇನು ಬರ್ತೀವಿ, ಆ ಏರಿಯಾಗೆ ಏನೇನೈತೆ ಆ ನೋಡ್ಕೊಂಡು ನಾವು ಪ್ಲಾನ್ ಮಾಡಿದೇವೆ. ಮತ್ತೊಂದ್ಸಲ ನಾವು ರಾಜಸ್ಥಾನ ಹೋಗಿದ್ರಿ, ಆ ರಾಜಸ್ಥಾನದಲ್ಲಿ ತೌಶಿಕಾಯಿ ಸಿಕ್ಕಿದೆ ನಮಗೆ. ಆ ತೌಶಿಕಾಯಿ ಮಾರ್ವಾಡಿ ಮಂದಿ ಅಷ್ಟು ತಿಂತಾರೆ ಹೆಚ್ಚಿ. ಆ ತೌಶಿಕಾಯಿ ಬೀಜ ತಗೊಂಡು ಬಂದ ನಾವು ಇಲ್ಲೇ ಬೆಳವಣಿಗೆ ಮಾಡಿದ್ರಿ, ನಂಬರ್ ಬಂಪರ್ ಒನ್ ಡ್ರಾ ಆಗಿದ್ರಿ. ಸೌತೆಕಾಯಿ ತೌಶಿಕಾಯಿ ಅಂತಂದು ಇಲ್ಲಿ ಹಾಕಿದಾಗ ಅದಕ್ಕೂ ಬೇಡಿಕೆ ಐತಿ. ಬೇಡಿಕೆ ಐತ್ರಿ, ಮಾರ್ವಾಡಿ ಮಂದಿ ಎಲ್ಲ ಫುಲ್ ರೌಂಡ್ ಪೇಪರ್ ಮಂದಿ, ಮಾರ್ವಾಡಿ ಮಂದಿಗೆ ಬಹಳ ಬೇಡಿಕೆ ಐತಿ. ಏನ್ ವೈಶಿಷ್ಟ್ಯ ಅದ್ರದ್ದು? ಅದು ಚಲೋ ಕಾಣಕತ್ತಿದ್ರಿ ಇದು ಬಾ. ಮತ್ತೆ ಏನಾಗತ್ತಿದ್ರೆ ಮಾರ್ವಾಡಿ ಮಂದಿ ಏನಂತಾರ, ನಮ್ಮ ರಾಜಸ್ಥಾನ ಸಿಕ್ಕಿದ್ದು ಇಲ್ಲೇ ಯಾವಾಗ ತಗೊಂಡ್ಬಂದಿಪ್ಪ ಅಂತ ಕೆಲಸ ಬಹಳ ತಗೋತಾರ ಮಂದಿ, ಬೇಡಿಕೆ ಬಹಳ ಐತ್ರಿ. ಮತ್ತೆ ತೊಂಡೆ ಅದೂ ಮಾಡಿದ್ವಿ ನಾವು. ನಾವು ಎಲ್ಲೇ ಹೋದ್ರೆ ರೌಂಡ್ ಪೇಪರ್ ಆ ಕಡೆ ಹುಬ್ಳಿ ಹೋಗ್ಲಿ, ಧಾರವಾಡ ಹೋಗ್ಲಿ, ಪಂಜಾಬ್ ಹೋಗ್ಲಿ, ಎಲ್ಲೇ ಹೋದ್ರೆ ಮತ್ತೆ ನಾವು ಏನೇನು ಮಾರ್ಕೆಟ್ ಒಳಗೆ ಇದನ್ನ ನೋಡ್ತೇನೆ. ನಾವು ಶಿವಮೊಗ್ಗ ಹೋದ್ರೆ ಏನೈತ್ರಿ ಮಾರ್ಕೆಟ್ ಒಳಗೆ, ಹೊಸ ತಳಿ ಎಲ್ಲಿಂದ ಬಂದಪ್ಪ ಕಾಯ ನೋಡ್ತೇನೆ ನಾವು. ಆ ಟೈಪ್ ಮಾಡ್ಸೇನೆ. ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ಬೇರೆಯವ್ರನ್ನ ಭೇಟಿಯಾಗಿ ಫೋನ್ ಮಾಡಿ ತರಿಸ್ಕೊಂಡು ಹಾಕಿದಾಗ ನಿಮ್ಗೆ ಎಲ್ಲಾ ಟೈಮು ಒಳ್ಳೇದಾಗಿದೋ, ಅದು ಯಾವಾಗ ಒಂದ್ಸಲ ಮೋಸನೂ ಆಗಿದ್ವ? ಮೋಸನ ಯಾವ ಸಲ ಆಗಲಿಲ್ಲ. ನಾವು ಸ್ವಲ್ಪ ತುಟ್ಟಿಯಾಗಿದ್ದು ತಗೊಂಡು ಬರ್ತೇನೆ ಬೀಜ ಯಾವಾಗ ತಗೊಂಡು ಬಂದ್ರೆ. ಈಗ ಬರೇ ಹಗಲಕಾಯಿ ಪಾಕಿಟಿಗೆ ಬರೇ 500 ಐತಲ್ಲ, ನಾವು ಈ ವರ್ಷ ಹಾಕಿದ್ದು ಪಾಕಿಟಿಗೆ 1300 ಐತಿ. ಆ ಥರ ತುಟ್ಟಿ ಬೀಜನ. ಈಗ ಚೆಂಡು ಹೂವಾಗ ರೇಣುಕಾಕರು ಹುಬ್ಳಿ ಹೋಗಿದಲ್ಲ, ಅವಾಗ ಏನಾಗಿತ್ತು ಸರ, 2-3 ಮಂದಿ ಬಂದಿದ್ದೆ ರೈತಗಳು, 1600 ಪಾಕಿಟ್ ಹೇಳಿದಲ್ಲ, ಓಡು ಹೋದಿವ ನಾವು, ಓಡು ಹೋದಿಲ್ಲ, 2 ಪಾಕಿಟ್ ತಗೊಂಡು ಬಂದಿ ನಾವು. ತುಟ್ಟಿ ಇರೋದ್ರಲ್ಲಿ ಗುಣಮಟ್ಟನೂ ಇರ್ತಂತ? ಗುಣಮಟ್ಟ ನಂಬರ್ ಒಂದ್ ಇರ್ತದೆ ಸರ್, ಅದು ಫಲ ಹೆಚ್ಚಿಗೆ ಕೊಡ್ತಿದ್ರಿ ಇದು. ಒಂದ್ ಪಾಕಿಟಿಗೆ 100 ರೂಪಾಯಿ ಸಿಕ್ತೆ ಅಂತ ಅದು ಹಾಕಿದ್ರೆ ಅದರ ಫಲ ಸಿಗುವಂಗಿಲ್ಲ. ಒಂದ್ 1,000 ಕೊಟ್ಟರೆ ಒಂದ್ ಪಾಕಿಟಿಗೆ ಫಲ ನಂಬರ್ ಒಂದ್ ಬಂಪಟ ಸಿಗ್ತಿದ್ರಿ. ಆ ಟೈಪ್ ಐತ್ರಿ ಸರ್. ಇವೆಲ್ಲೂ ಹೈಬ್ರಿಡ್? ಹೊಸ ಹೈಬ್ರಿಡ್ ಐತಿ, ಇದು ಮಾಡಗಲನ ಇದು ಮಾಡಿದಲ್ಲ, ಇವು ಸ್ನೇಹಿಗಳು ಮಾಡಿದ್ದು ಇದು ತಯಾರು ಮಾಡಕ್ಕೆ. ಇವು ಮೊದಲ ಗುಡದಾಗ ಬೆಳೆದಿದ್ದು ಕಾಯಿದು, ಈಗ ಹೊಸ ತಳಿ ಮಾಡ್ಯಾರ ಸರ್. ಹೊಸ ತಳಿ ಮಾಡ್ಕ್ಯಾಸ ಇದು ಗಡ್ಡೆ ಕೊಡ್ತಾರೆ, ಬೇರ್ ನರ್ಸರಿ ಮಾಡ್ಕೊಂಡು ಕೊಡ್ತಾರೆ ಸರ್. ಮಾಡ ಹಾಗಲ ಈ ಪ್ರದೇಶಕ್ಕೆ ಹೊಸ ಬೆಳೆ ಅಥವಾ ಜನರ ಬೇಡಿಕೆಗೂ ಕೂಡ ಅದನ್ನು ಎದಕ್ಕೆ ಮಾಡ್ತಾರ, ಹೆಂಗ್ ಮಾಡ್ತಾರ, ಪಲ್ಯ ಮಾಡ್ತಾರೋ ಅಥವಾ ಬೇರೆ ಏನು ಪದಾರ್ಥ ತಯಾರು ಮಾಡ್ತಾರೋ ಒಂದು ಐಡಿಯಾ ಇರಲ್ಲ. ಹೊಸ ಬೆಳೆಯನ್ನು ತಂದು ಇಲ್ಲಿ ಬೆಳೆದು ಮಾರಾಟ ಮಾಡೋದು ಹಂಗೇನು ಕಷ್ಟ ಆಗುತ್ತ? ನಾನು ಕಷ್ಟ ಏನು ಗೊತ್ತಿದ್ದೀರಿ ಸರ್, ಈ ಅಜ್ಜನ ಕಾಲದಾಗ ಈಗ ಹಳೆ ಕಾಲದಾಗ ಇದ್ದಿದ್ದು ಗುಡದಾಗ ಇವು ಪದಾರ್ಥ ಆವಾಗ ತಿನ್ಕೊಂಡು ಗೊತ್ತಾಗಿದಲ್ಲ ಮಂದಿ ಏನು ಹೆಂಗೇನೈತಿ ಅಂದ ಕೆಲಸ. ಈಗೇನಾಗೈತ್ರಿ, ಆವಾಗ ಎಲ್ಲ ಕಳೆ ನಸಗಿದ್ವು ಹೊಡೆದ ಕೆಲಸ, ಗಡ್ಡಿನ ಸಿಗೋಂಗಿಲ್ಲ ಮತ್ತು ಕಾಯಿನ ಸಿಗೋಂಗಿಲ್ಲ ತಿನ್ನಾಕ. ಈ 4 ವರ್ಷ ಏನು 3 ವರ್ಷ ಹಿಂದಿಂದ ಇವು ಮಂಗಳೂರಲ್ಲಿ ಇದ್ದಿದ್ರಿ, ಆ ಮಂಗಳೂರಿಂದ ಇಲ್ಲೇ ಶಶಿ ದಾಟೆ ಆ ಕಡೆಸಿಂದ ನಾವು ತಗೊಂಡ ಮೇಲೆ ಹಚ್ಚಿದ್ದೈತಿ ಸರ್. ಮಾಡ ಹಾಕ್ಲಕ್ಕೂ ನಮ್ಮ ಸ್ಥಳೀಯ ಹಾಕ್ಲಕ್ಕೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ, ಇದ್ರಾಗ ಮಾಡ ಇವು ಗುಡದಾಗಿಂದ ಇವು ಭಾಳ ರುಚಿ ಐತ್ರಿ, ಅದ್ರಾಗಿಂದ ಭಾಳ ಟೇಸ್ಟ್ ಐತ್ರಿ, ಸ್ವಲ್ಪ ದಪ್ಪನ ಕಾಯಿ ಟೇಸ್ಟ್ ಐತಿ, ಭಾಳ ಚಲೋ ಐತೆ. ಪಲ್ಯನ ಮಾಡ್ಲಿಕ್ಕೆ ಪಲ್ಯ ಮಾಡೋದು, ಫ್ರೈ ಮಾಡೋದು, ಇವು ಶುಗರ್ ಡಿಪಿ ಇರೋದು ಮನುಷ್ಯ ಇವು ಸ್ವಲ್ಪ ಜ್ಯೂಸ್ ಮಾಡಿ ಕುಡಿದ್ರೆ ತಾನ ಕಡಿಮೆ ಆಗುತ್ತೆ ಅಂತ ಹೇಳಕತ್ತಾರ ಮಂದಿ. ಬೆಳಗಾವಿಂದ 3-4 ಸಲ ತಗೊಂಡು ಹೋಗಿದ್ರಿ ಮಂದಿ ಇಲ್ಲಿ ಬಂದ್ ಕೆಲಸ ಆಟಿ ಆಗೈತೆ. ಹಾಗಲಕಾಯಿ ಪಲ್ಯ ತಿಂದ್ರು ಒಳ್ಳೇದು ಅಂತ ಹೇಳ್ತಾರೆ. ಒಳ್ಳೆ ಅಂತ ಹೇಳ್ತಾರೆ ಸರ್, ಜ್ಯೂಸ್ ಮಾಡಿದ್ರೆ ಒಳ್ಳೆ ಆರೋಗ್ಯಕ್ಕೆ, ಆ ಪಲ್ಯ ಮಾಡಿದ್ರೆ ಆರೋಗ್ಯಕ್ಕೆ ಚಲೋ ಅಂತ. ಈಗ 4 ಎಕರೆಗೆ ಇಷ್ಟೆಲ್ಲ ಹಂದ್ರ ಹಾಕಿ ಆ ಬಳ್ಳಿಯನ್ನು ಅದಕ್ಕೆ ಹಬ್ಬಿಸಿ ಆ ಕಡೆ ಈ ಕಡೆ ಚೆಂಡು ಹೂ ಬೆಳೆದಿದ್ದೀರಿ, ಭೂಮಿ ತಯಾರಿ ಇದೆಯಲ್ಲ ಅದು ಬಹಳ, ಮತ್ತೆ ನೀರನ್ನು ಕೊಡೋಲಿಕ್ಕೆ ವ್ಯವಸ್ಥೆ ಕೂಡ ವಿಶಿಷ್ಟವಾಗಿ ಮಾಡಿದಿರಿ, ಅದೆಲ್ಲಾನು ಮಾಡೋದು ಹೇಗೆ ಮತ್ತೆ ಎಷ್ಟು ಕಷ್ಟ ಆಗುತ್ತೆ, ಲೇಬರ್ ಕಾಸ್ಟ್ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ? ಏನ್ ಗೊತ್ತಿದ್ರಿ ಸರ, ಮಾಡೋದು ಪ್ಲಾನ್ ನಾವು ಮಾಡ್ತೇವೆ, ನಾವು ಚಲೋ ಮಲ್ಸಿಂಗ್ ಹೊಡಕ್ ಹೇಳ್ತೀವಿ. ಮಲ್ಸಿಂಗ್ ಹಾಕೋದು ಟೈಮಕ್ಕೆ 3 ಪೀಕ್ ಬರ್ಬೇಕು. ಒಂದು ಸಲ ಹಾಕಿದ ಉಳುಮೆ ಮಾಡ್ಕೊಂಡು ನೆಗಳ ಹೊಡಿತೀನಲ್ಲ, ಮೊದಲ ನೆಗಳ ಹೊಡ್ಕೊಂಡ್ ಜಮೀನಿಗೆ ಏನೈತಿ ಸರ್ ಗೊತ್ತೈತ್ರಿ, ಆ ಜಮೀನಿಗೆ ಭೂಮಿ ತಾಯಿಗೆ ನಮ್ದು ಕೊಡೋದು ಪದಾರ್ಥನ ಐತಿ, ಈ ಮಂದಿಗೆ ಸ್ವಲ್ಪ ಕೊಡಾಕ ತಯಾರಿಲ್ಲ. ಈಗ ಮತ್ತೆ ಬೋರಾನ್ ಜಿಂಕ್ ಮ್ಯಾಗ್ನೀಸ್ ಸುಣ್ಣ ಸಲ್ಫೇಟ್ ಅದು ಎಲ್ಲ ಹಾಕಿದ್ರೆ ಫಲ ಸ್ವಲ್ಪ ಚಲೋ ಕೊಡ್ತೈತ್ರಿ. ಆ ಬೋರಾನ ಜಿಂಕ್ ಅಂದ್ರೆ ಕೆಲಸ ಮಾಡೋದು ಪವರ್ ಶಕ್ತಿ ಇರ್ತೈತೆ ಅದು. ಆ ನಮ್ದು ಉಪ್ಪು ಕಡಿಮೆ ಇದ್ರೆ ನಾವು ಹೆಂದಿಗೆ ಏನಂತೀರಿ, ಉಪ್ಪು ಕೊಡ್ರಿ ನಾವು ಪಲ್ಯ ಸರಿಯಲ್ಲ ಅಂತಿರಲ್ಲ, ಅದನ್ನ ಐತಿ ಭೂಮಿ ತಾಯಿಗೆ. ಆ ಮಂದಿ ಏನಂತಾರ, ಹೆಂಗಾರ ಗೊಬ್ಬರ ಹಾಕೋದು ಹೆಂಗಾರ ಮಾಡೋದು ಹೋಗ್ತಾರಲ್ಲ, ನಾ ಹೆಂಗಾರ ಮಾಡೋದು ಮನುಷ್ಯ ಅಲ್ಲ ನಾವು. ಈ ಭೂಮಿ ತಾಯಿ ನಿಮ್ಗೆ ಏನೇನು ಬೇಕಂತೀನಿ ನಾವು, ಅವ್ ಭೂಮಿ ತಾಯಿ ಏನಂತೀರಿ, ನಮ್ಗೆ ಬೋರಾನ್ ಬೇಕು, ನಮ್ಮ ಜಿಂಕ್ ಬೇಕು, ಕ್ಯಾಲ್ಸಿಯಂ ಬೇಕು, ಸುಣ್ಣ ಬೇಕು, ಅವೆಲ್ಲ ಪದಾರ್ಥ ಬೇಕಂತಾರೆ. ಎಲ್ಲ ಪದಾರ್ಥ ನಾವು ತಗೊಂಡು ಬಂದ ಕೆಲಸ ಅದು. ಮೊದಲು ಉಳುಮೆ ಮಾಡಿದರೆ ಉಳುಮೆ ಮಾಡಿಕೆ ಎಲ್ಲ ಪದಾರ್ಥನ ಹಾಕ್ತೇವೆ, ಹಾಕೋ ಕೊಡಲಿ ಮತ್ತು ಆಮೇಲೆ ನಾವು ಪಿಕ್ ಮಾಡಿದ್ವಿ. ಆವಾಗ ಏನಾಗ್ತೈತೆ, ನಮ್ಮ ಪಿಕ್ ಖುಷಿಲೇ ಬರ್ತೈತೆ ರೀ, ನಮ್ಮವ್ರದ್ದು ಖುಷಿಯಲ್ಲ. ಯಾವ ನೋಡಿದ್ರೆ ನಮ್ಮ ಹೊಲದಾಗಿಂದ ನೋಡಿದ್ರೆ ತಿನ್ನಿದ್ರೆ ಮನುಷ್ಯ ಏನಾಗ್ತಾರೆ, ನೀವು ಏನಾಗ್ತೀಪ್ಪ ಅಷ್ಟು ಟೇಸ್ಟ್ ನಿಮ್ಮ ಹೊಲದಾಗಿಂದ. ನಾವು ಬಾಜು ಬಂದ್ರೆ ಬದನೆಕಾಯಿ ಮಾರೋದು 20 ಕಿಲೋ ಬದನೆಕಾಯಿ ಮಾರೋದು ಮಟ ನಾವು 4 ಕ್ವಿಂಟಲ್ ನಾವು ಮಾರ್ಕೇಸ್ತೇವೆ ಬಂದ್ಬಿಡ್ತೇನೆ, ಅಷ್ಟು ಟೇಸ್ಟ್ ಇರ್ತೈತೆ ನಮ್ಮದು ಪದಾರ್ಥ ಮಾಡಿದ್ರೆ. ಅದರ ಸಲುವಾಗಿ ನಾವು ಏನು ಭೂಮಿಲಿ ಏನೇನು ಕೊಡೋದು ಏನೇನು ಮಾಡೋದು ನಮ್ಮೆಲ್ಲ. ಈಗ 32 ವರ್ಷದಿಂದ ನಾವು ಕಾಯಿಪಲ್ಲೆ ಮಾಡ್ಕೊಂಡಿದ್ದಿಲ್ಲ, ಈಗ 5 ವರ್ಷ ಆದ ನಾವು ಹೆಸ್ಕಿ ಮಾಡಾಕತ್ತೀರ, ಅವಾಗ ನಮ್ಗೆ ಗೊತ್ತಾಗ್ಬಿಡೈತಿ ರೀ ಏನೇನು ಮಾಡಿದ್ರೆ ಹೆಂಗೆ ಸಿಗ್ತೈತೆ ಅನ್ಕೇಳಿ. ಅದರ ಸಲುವಾಗಿ ನಾವು ಹಂಗೆ ಮಾಡ್ಕೊಂಡು ಹೋಗಿದ್ದೀವಿ ನಾವು ಉಳುಮೆ ಮಾಡೋಕೆ. ಚಲೋ ಡ್ರಿಪ್ ಮತ್ತು ಗೆಟವಾಲ್ ತಿರುಗಿಸಿದ್ರೆ ಆಯ್ತು, ಆ ಟೈಪ್ ಮಾಡ್ಕೊಂಡು ಡ್ರಿಪ್ಪಿಗೆ ಬೇಕಾದಂಥ ಪೈಪ್ ಎಲ್ಲ ಗುಣಮಟ್ಟದ ತಂದು ಹಾಕಿಬಿಡೋದು. ಹೌದು ಸರ್, ನಂಬರ್ ಒಂದು ಗುಣಮಟ್ಟ ಆಗತ್ತೆ ತೊಗೊಂಡು ಬರ್ಬೇಕು. ಪೆನೋಲಿಸ್ ಪೈಪ್ ಹಾಕ್ಬೇಕು, 10 ವರ್ಷ ಬರಬೇಕು. ಮಲ್ಸಿಂಗ್ ಹಾಕಿದ್ದ 3 ಕೊರ ಬರಬೇಕು, ಮತ್ತು ಡ್ರಿಪ್ ಹಾಕಿದ್ದ ನಂಬರ್ ಒಂದು ಹಾಕಬೇಕು. ಆ ಟೈಪ್ ಮಾಡ್ಕೊಂಡು ಇರ್ತೀವಿ. ಏನು ಮಾಡಿದ್ವಿ ಈ ಪ್ಲಾಸ್ಟಿಕ್ ಮಲ್ಸಿಂಗ್ ಹಾಕ್ತಾರಲ್ಲ, ಬೆಳೆ ಒಳ್ಳೇದಾಗಿದೆ ಅಥವಾ ತೊಂದರೆ ಆಗಿದೆ? ತೊಂದರೆ ಆಗಿಲ್ಲ, ಬೆಳೆ ಖುಷಿಲೇ ಬರ್ತೈತ್ರಿ. ಕಸ ಕಡ್ಡಿ ಬರೋಂಗಿಲ್ಲ, ಒಂದು ನೀರು ಬಿಟ್ಟರೆ ತಂಪಿರ್ತೈತಿ. ಕಸ ಕಡ್ಡಿನೂ ಬರೋಂಗಿಲ್ಲ, ನೀರು ಬಿಟ್ಟರೆ ತಂಪಿರ್ತೈತಿ. ಯಾವಾಗ ಪಿಕ್ ಚಲ್ಕೊಂಡು ಬೆಳ್ಕೊಂಡು ಇರ್ತೈತ್ರಿ. ಮತ್ತು ನಾವು ಮಣ್ಣು ಏರಿಕೆ ಜಮಾ ಮಾಡ್ತಿರಲ್ಲ, ಅದರೊಳಗೆ ಬೇರೆ ಹೋಗೋದು ಭಾಳ ಫುಲ್ ಖುಷಿಯಲ್ಲಿ ಹೋಗ್ತದ್ರಿ. ಬೇರಿಂದ ಗುಣಮಟ್ಟ ಭಾಳ ನಂಬರ್ ಒಂದು ಇರ್ತೈತಿ, ಅದರ ಸಲುವಾಗಿ ಪಿಕ್ ಹಂಗೆ ಬರ್ತದೆ. ಅದರ ಸಲುವಾಗಿ ಮಲ್ಸಿಂಗ್ ಈ ಹಂದ್ರ ಹಾಕಿರಲ್ಲ, ಹೀರೆಕಾಯಿಗೆ ಹಾಕಿದ್ರಿ, ಈಗ ಅದನ್ನ ಬೆಳೆಸ್ಕೊಳ್ತಾ ಇದ್ರಿ, ಮತ್ತೆ ಮಾಡ ಹಾಗಲ್ಲ ಒಂದು ಪೀಕ್ ತೆಗೆದು ಮತ್ತೆ ಅದ್ರ ಬೇರಿನಿಂದ ಮತ್ತೆ ಚಿಗುರು ಬಂದು ಮತ್ತೆ ಬೆಳೀತಾ ಇದೆ, ಹೌದಲ್ಲ? ಸೊ ಇದನ್ನ ಅಂದ್ರೆ ಒಂದ್ಸಲ ಹಾಕಿದ್ರೆ ಎಷ್ಟು ದಿನ ಬರ್ತಿದ್ವು? ನಾವೇನು ಮಾಡ್ತಿಲ್ಲ, ನಾವು ದಾರ ತಗಕ್ ಹೋಗ್ತಿರಲ್ಲ ಬೆಳಗಾವಕ್ಕೆ, ಆ ಚಲೋ ಕ್ವಾಲಿಟಿನ ತಗೊಂಡು ಬರ್ತೀವಿ ನಾವು. 3 ಪೀಕ್ ಬರೋದಂದ್ರೆ ಸಾದಾ ತಗೊಂಗಿಲ್ರಿ, 45 ರೂಪಾಯಿ ಒಂದು ಕಿಲೋ ಸಿಗ ತಗೊಂಗಿಲ್ಲ ನಾವು. ಚಲೋ ಕ್ವಾಲಿಟಿಯಿಂದ ತೊಗೊಂಡು ಬರ್ತೀವಿ. ಚಲೋ ಕ್ವಾಲಿಟಿ ತೊಗೊಂಡು ಬಂದ್ರೆ ಒಂದು 12 ತಿಂಗಳ ಮಟ್ಟ ಇರ್ತೈತಿ. ಆ ಟೈಪ್ ಹೋಗಿ ಸ್ವಲ್ಪ ತೊಗೊಂಡು ಬರ್ತೀವಿ ದಾರ, ಮತ್ತು 5 ವರ್ಷ ಏನೂ ಆಗೋಂಗಿಲ್ಲ, 10 ವರ್ಷ ಮಟ್ಟ ಉಳಿತೀವಿ ತಂತಿ. ಅದಕ್ಕೆ ಏನೇನು ಬೇಕು? ತಂತಿ ಬೇಕು. ದಾರ ಅಂದ್ರೆ ಎಂಥದ್ದು? ದಾರ ಅಂದ್ರೆ ಇವು ಪ್ಲಾಸ್ಟಿಕ್ ದಾರ, ಪ್ಲಾಸ್ಟಿಕ್ ದಾರ ಒಂದು ಮ್ಯಾಲಿಂಗ ಅಂದ್ರ ಮಾಡಿದ್ರೆ ಪ್ಲಾಸ್ಟಿಕ್ ದಾರನೇ ಬೇಕು. ಮತ್ತು ಮ್ಯಾಲ ಹಬ್ಬಲಿಕ್ಕೆ ಮತ್ತು ಅದು ಒಂದು ಸಣ್ಣ ದಾರ ಇರ್ತದ್ರಿ, ಅದನ್ನು ಸಣ್ಣ ದಾರನೇ ಬೇಕು. ಒಂದು ತಂತಿ ಬೇಕು, ಒಂದು ಮ್ಯಾಲಿಂದ ಹೋಗೋದು ಪ್ಲಾಸ್ಟಿಕ್ ದಾರ ಬೇಕು, ಮತ್ತು ತೆಳಗಿಂದ ಹೋಗೋದು ಸಣ್ಣ ದಾರ ಇರ್ತದ್ರಿ, ಅದು ಆ ದಾರನೇ ಬೇಕು. 3 ದಾರ ಹೋದ್ರೆ ಮತ್ತು ಮ್ಯಾಲ ಬಳಿ ಹೂ ಆಗ್ತಿದ್ರಿ ಮತ್ತೆ ಗುಟಾಣಿಂದ ಅದಕ್ಕೆ ಮೂರ್ ಬೆಳೆ ಬರ್ತಾ ಅದ್ರಲ್ಲಿ ಮೂರು ಬೆಳೆ ಬರ್ತದೆ ಆ ನಂತರ ಮೂರ್ ಬೆಳೆ ಆದ ನಂತರ ಪೂರ್ತಿ ತೆಗೆದು ಬಿಡುದ ಆಮೇಲೆ ನಮ್ಮ ಮತ್ತೆ ನೆಗಲ ಹೊಡಿದೆ ನಾವು ಸರ್ ನೆಗಲ ಹೊಡಿಕ್ಯಾಸ ಮತ್ತೆ ಆಮೇಲೆ ನಮ್ಮ ಭೂಮಿಗೆ ಉಳುಮೆ ಮಾಡ್ಕ್ಯಾಸ ರೊಟ್ರ ಗಿಟ್ರ ಹೊಡಿಕೆ ಆಮೇಲೆ ಮತ್ತೆ ಮಣ್ಣು ಜಮಾ ಮಾಡ್ಕೊಂಡ ಆಮೇಲೆ ಮತ್ತೆ ಕ್ರಾಪ್ ಚಾಲು ಮತ್ತೆ ಗೊಬ್ಬರ ಗಿಬ್ಬರ ತಿಪ್ಪೆ ಗೊಬ್ಬರ ಮತ್ತೆ ಇದು ಐರನ್ ಮ್ಯಾಗ್ನೀಸ್ ಜಿಂಕ್ ಎಲ್ಲ ಹಾಕ್ಯಾಸ ಮತ್ತೆ ಆಮೇಲೆ ಚಾಲು ಅಂದ್ರೆ ಇನ್ನು ಬೆಳೆ ಹಾಕೋಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಪೋಷಕಾಂಶ ಕೊಡುದ ಭೂಮಿಗೆ ಅಥವಾ ಬೆಳೆ ಹಾಕೋ ಸಂದರ್ಭದೊಳಗೆ ಅಲ್ರಿ ಸರ್ ಬೆಳೆ ನಾವು ಮೊದಲ ಬೀಜ ಹಾಕ್ತಿರಲ್ಲ ಮೊದಲ ನಾವು ಏನು ಉಳುಮೆ ಮಾಡ್ತಿರ್ತೀವಿ ಭೂಮಿ ಉಳುಮೆ ಮಾಡ್ತಿರಲ್ಲ ಆವಾಗ ಸರ್ ನಾವು ಎಲ್ಲ ಮಣ್ಣು ಜಮಾ ಮಾಡ್ತಿರಲ್ಲ ಮಣ್ಣು ಜಮಾ ಮಾಡ್ತಿರಲ್ಲ ಆವಾಗ ಮಣ್ಣಿಗೆ ನಾವು ಸೇರ್ಪಡೆ ಮಾಡೋದು ಸರ್ ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಇವನ್ನೆಲ್ಲನೂ ಕೊಡ್ತೀರಿ ಸಗಣಿ ಗೊಬ್ಬರನ ನಮ್ಗೆ 20 ಟ್ರಾಕ್ಟರ್ ಮಟ್ಟ ಬೇಕಲ್ಲ ಅದ್ರಾಗ ಮಿಕ್ಸ್ ಮಾಡಿ ಭೂಮಿ ಇದು ಮಾಡೋದ ಭೂಮಿ ಮಾಡಿದ್ರೆ ಹದ ಮಾಡಿದ್ರೆ ಫಲ ಚಾಲು ಸಿಗ್ತದ್ರಿ ಸರ್ ಮತ್ತೆ ಏರು ಮಡಿ ಮಾಡ್ತೀರಿ ಏರು ಮಡಿ ಮಾಡ್ತೀರಿ ಭೂಮಿ ಮತ್ತೆ ಸಿಕ್ಕಾಪಟ್ಟೆ ಮಳೆ ಆಗ್ತಿರಲ್ಲ ನಮ್ ಇಲ್ಲಿ ಅದ್ರ ಸಲುವಾಗಿ ಮಡಿ ಮಾಡಿದ್ರೆ ಸ್ವಲ್ಪ ಮಲ್ಸಿಂಗ್ ಹಾಕಿದ್ರೆ ನೀರು ತಾನ ಹೋಗ್ಬಿಡ್ತೈತಿ ಜೋಳು ಬರೋಂಗಿಲ್ರಿ ಅದ್ರ ಸಲುವಾಗಿ ಮಡಿ ಮಾಡ್ತೀರಿ ನಾವು ಏರು ಮಡಿ ಮಾಡಿ ಅಲ್ಲೇ ನಾವು ಏನೋ ಸಸಿ ಹಾಕ್ಲಿ ಬೀಜ ಹಾಕ್ಲಿ ಎಲ್ಲ ಅಲ್ಲೇ ಮಡಿ ಮಾಡಿದ್ರೆ ಏನಾಗ್ತೈತ್ರಿ ಸರ ಅದು ಫಲ ಸ್ವಲ್ಪ ಹೆಚ್ಚಿಗೆ ಕೊಡ್ತೈತ್ರಿ ಅದರ ಬೇರೆ ಹೋಗೋದು ಪವರ್ ಇರ್ತೈತಲ್ಲ ಆ ಮಡಿ ಒಳಗೆ ಮಣ್ಣಿಗೆ ಜಮಾ ಆಗಿದ್ರೆ ಕೂಡಲೇ ಬೇರೆಗೆ ಶಕ್ತಿ ಇರ್ತೈತ್ರಿ ಅದು ಹೋಗೋದು ಬೇಕಾದ ಹೋಗೋದಕ್ಕೆ ಚಾನ್ಸ್ ಇರ್ತೈತ್ರಿ ಅದರ ಸಲುವಾಗಿ ಫಲ ಚಲೋ ಕೊಡ್ತೈತ್ರಿ ಹಂಗ ಗುಂಡಿ ಹೊಡೆದಕ್ಕೆ ಇದು ಆಗಿದ್ರೆ ಸರಿಯಾಗಂಗಿಲ್ರಿ ಸರ್ ಮಾಡ ಹಾಗಲದಿಂದ ಒಂದು ಟನ್ಗೆ 130,000 ನಮ್ಗೆ 4 ಟನ್ನಿನ ಮೇಲೆ ಸಿಕ್ಕಿದೆ ಅಂದ್ರೆ ಹೆಚ್ಚು ಕಡಿಮೆ 5 ಲಕ್ಷ ರೂಪಾಯಿ ಸಿಕ್ಕಿದೆ ಖರ್ಚಷ್ಟು ಬಂತು ಲಾಭ ಎಷ್ಟಾಯ್ತು ಖರ್ಚ ನಾವು ಮೊದಲ ಅಲ್ಲಿಂದ ನರ್ಸರಿ 1500 ತಗೊಂಡು ಬಂದಿರಿ ಸರ್ ಗಂಡು 150 ಹೆಣ್ಣು 1350 ಬೀಜ ಬೀಜ ಅಲ್ಲ ಗಡ್ಡೆ ನರ್ಸರಿ ತಗೊಂಬಂದಿರಿ ಸರ್ ಅದು ಕೊಟ್ಟಿದ್ದು 40,000 ರೂಪಾಯಿ ಬಾಡಿಗೆ 5,000 ಎಲ್ಲ ಸೇರಿ ಸ್ವಲ್ಪ ನಮ್ಗೆ ಖರ್ಚು ಎಲ್ಲ ರೆಡಿಮೇಡ್ ಡ್ರಿಪ್ ಗ್ರೀಪ್ ಅಂದ್ರೆ 100,000 ಮಟ ಬರಬಹುದು ಸರ್ 100,000 ಬರುತ್ತೆ ಮತ್ತೆ ಮುಂದಿನ ಬೆಳೆಗೂ ಅದು ಇದ್ದೇ ಇರುತ್ತೆ ಒಂದು ಸಾರಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಬಂಡವಾಳ ಹಾಕೋದು ಪ್ರತಿ ಬೆಳೆಗೂ ಬಂಡವಾಳ ಹಾಕಬೇಕಾಗಿಲ್ಲ ಇದು ಇಲ್ಲ ಇಲ್ಲ ಸರ್ ಈಗ ರೆಡಿಮೇಡ್ ಡ್ರಿಪ್ ಇರ್ತೈತಲ್ಲ ರೆಡಿಮೇಡ್ ಡ್ರಿಪ್ ಕಾಯಂ ನಮ್ಗೆ ಉಳಿತೈತ್ರಿ ಮತ್ತೆ ತಂತಿನೂ ಉಳಿತೈತ್ರಿ ಮತ್ತೆ ಪ್ಲಾಸ್ಟಿನ ಅಂದ್ರ ಊರು ಉಳುವಂಗಿಲ್ಲ ಮತ್ತೆ ಪ್ಲಾಸ್ಟಿಕ್ ಇವು ಮಲ್ಸಿಂಗ್ ಬಿಚ್ಚಕ್ಯಾಸ ಮತ್ತೆ ಹೊಸ ಆಗಿದೆ ಇದಕ್ಕೆಲ್ಲ ಇಲಾಖೆಯಿಂದ ಏನಾದ್ರು ಸೌಲಭ್ಯ ಸಿಗುತ್ತೆ ಆ ತೋಟಗಾರಿಕೆ ಸ್ವಲ್ಪ ಕೊಡ್ತಾರಲ್ಲ ಚೂರು ಡ್ರಿಪ್ ಹಾಕಿದ್ರೆ ಕೊಡ್ತಾರ ಸ್ವಲ್ಪ ಮಲ್ಸಿಂಗ್ ಅನ್ನ ಕೊಡ್ತಾರೆ 2,000 ಒಂದು ಸಾರಿ ಕೊಡ್ತಾರೆ ಪ್ರತಿ ವರ್ಷ ಕೊಡ್ತಾರ ಪ್ರತಿ ವರ್ಷ ಇಲ್ಲಿ ಕೊಡೋಂಗಿಲ್ಲ ಡ್ರಿಪ್ ಇಂದ ಪ್ರತಿ ವರ್ಷ ಕೊಡೋಂಗಿಲ್ಲ ಹಾಗಾಗಿ ನಿಮಗೆ ಮಾರಾಟ ಮಾಡುವಂತದ್ದು ಒಂದು ತಂತ್ರನೂ ಹೌದು ಒಂದೊಂದು ಟೈಮ್ ಹೋಲ್ಸೇಲ್ ಕೊಡೋಕಾಗುತ್ತೆ ಒಂದೊಂದು ಟೈಮ್ ನಾವೇ ಕುಂತು ಮಾರಾಟ ಮಾಡೋಕಾಗುತ್ತೆ ಹಂಗೆ ಎರಡೂ ಮಾಡ್ತಿರೋ ಅಥವಾ ನೀವೇ ಕುಂತು ಮಾರಾಟ ಮಾಡೋದು ಹೇಗೆ ಹೋಲ್ಸೇಲ್ ಕೊಡ್ತೇವೆ ನಾವು ಮೇ ತಿಂಗಳ ದೊಡ್ಡ ಪ್ರಮಾಣ ಹಿರಿ ಬೆಳಿತಿರಲ್ಲ ಅವು ನಾವು ಹೋಲ್ಸೇಲ್ ಕೊಟ್ಟು ಬಿಡ್ತೇವೆ 10 ಗಟ್ಟಲೆ ಮಾಲು ಸಿಗ್ತಿದ್ರಿ ಅವು ಸ್ವಲ್ಪ ಖಾಯಂ 5 ವರ್ಷ ಅದು ಒಬ್ಬನ ತಗೊಂಡು ಹೋಗ್ತಾ ಹೈದರಾಬಾದ್ ಹೋಗ್ತಿದ್ರಿ ಮಾಲು ಇಲ್ಲಿಂದ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಂಡು ಯಾವ್ದನ್ನ ಹಿರಿಬೇಳಿ ಮೇ ತಿಂಗಳ 15ನೇ ತಾರೀಕು ನಮ್ದು ಕಂಟಿನ್ಯೂ ಸ್ಟಾರ್ಟ್ ಆಗ್ತೈತ್ರಿ ಮಾಲು ಅವಾಗ ನಾವು ಬೆಳಗಾವ್ ಕಳಿಸಿದ ಕೂಡಲೇ ಆ ಖಾಯಂ ಒಂದು ಪಾರ್ಟಿ ಐತ್ರಿ ಹೈದರಾಬಾದಿಂದ ಬರ್ತಿದ್ರಿ ಅಲ್ಲೇ ಬೆಳಗಾವ್ ಅವು ತಗೊಂಡೋಗ ಅವ್ರಿಗೆ ಮಾರಾಟ ಮಾಡೋದಂದ್ರೇನು ಯಾಕೆ ಸ್ಪರ್ಧಾತ್ಮಕವಾಗಿ ಅವ್ರಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ನಮ್ಗೆ ಕೊಡ್ರಿ ಅನ್ನೋಂಥವ್ರು ಏನ್ರಿ ಇದಾರ ಇಲ್ಲೋ ಅಲ್ರಿ ಸರ್ ಅವನು ಚಲೋ ದುಡ್ಡು ಕೊಡ್ತಾರ ನಾವು ಮಾಲ್ ಹಂಗೆ ಇರ್ತಿದ್ರಿ ಏನು ಮಾರ್ಕೆಟ್ ಏನಾಗ್ತದಲ್ಲ ಅದರಾಗಿಂದ ಸ್ವಲ್ಪ 2 ರೂಪಾಯಿ ಹೆಚ್ಚಿಗೆ ಕೊಟ್ಟಿಗೆ ತಗೊಂಡು ಹೋಗ್ತಾರ ಆ ಟೈಪ್ ಮಾಲ್ ತುಂಬಿಕೊಂಡು ತಗೊಂಡು ಹೋಗ್ತೇನೆ ನಾವು ಹೆಂಗಾರ ತಗೊಂಡು ಹೋಗಂಗಿಲ್ರಿ ಆ ಗುಣಮಟ್ಟ ಸ್ಪೆಷಲ್ ನಮ್ದೇ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಐತಲ್ಲ ಹಾಗೆ ಬರ್ಬೇಕಾದ್ರೆ ಏನೇನು ಎಲ್ಲೆಲ್ಲಿ ಕಾಳಜಿ ವಹಿಸ್ ನಾವು ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡ್ತಿರಲ್ಲ ಆವಾಗ ಸ್ವಲ್ಪ ನಾವು ಮಂದಿ ಇರ್ತೇವೆ ಬರ್ತಿದಲ್ಲ ಆವಾಗ ಏನ್ ಮಾಡ್ಬೇಕು ನಾವು ಸರ ಸ್ವಲ್ಪ ನೋಡ್ಕೊಂಡು ನಾವು ಕಾಯ ಆಗುದು ಆ ಬಾಕ್ಸ್ ದಲ್ಲಿ ಆ ಡೊಂಗ್ ಟಿಂಗ್ ಹಾಕಿದ್ರ ರೇಟ್ ಸರಿ ಸಿಗೋಂಗಿಲ್ಲ ಆ ದೊಡ್ಡ ಕಾಯಿಸ ಹಾಕಿದ್ರೆ ಸರಿ ರೇಟ್ ಸಿಗೋಂಗಿಲ್ಲ ಅದ್ರ ಸಲುವಾಗಿ ನಾವು ಚಲೋ ನೋಡ್ಕೊಂಡು ಕಾಯ ಹಾಕ್ಬೇಕು ನಾವು ಗುಂಪಿ ಮಾಡೋದು ಟೈಮ್ ಹಾಕಿ ನಾವು ಮಾಡಿಬಿಡ್ತೇನೆ ಒಂದ್ 2 ಲಾಟ್ ಮಾಡಿಬಿಡ್ತೇವೆ ನಾವು ಸರ್ ಗ್ರೇಡಿಂಗ್ ಮಾಡುದು ಹೌದು ಒಂದ್ ತಡಪದ್ರಿ ಹಚ್ಚಕ್ಯಾಸ ಅದ್ರಾಗ ಗುಂಪಿ ಮಾಡೋದು ಟೈಮ್ ಹಾಕಿ ನಾವು ಅಲ್ಲಿ ನಿಂತ ಕ್ಯಾಸ ಗುಂಪಿ ಮಾಡುದು ಈ ಕಾಯ ಕಳಸಪ್ಪ ಈ ಕಾಯ ಕಳಸ ಅಂತ ಕ್ಯಾಸ ರೋಗ ಕೀಟ ಬಂದು ಗುಣಮಟ್ಟ ಹಾಳಾಗೋದು ಅಥವಾ ಈ ಹಣ್ಣು ನೊಣಗಳು ಬರ್ತವು ಅದ್ರೊಳಗ ಹುಳಕ್ಕು ಬರುವಂತದ್ದು ಹಿಂಗೆಲ್ಲಾನು ಆಗ್ತಾ ಇರುತ್ತೆ ನಿಮ್ಮ ತೋಟದಲ್ಲಿ ಹಂಗೆಲ್ಲ ಆಗಲ್ಲ ಆಗ್ತೈತ್ರಿ ಸರ್ ನಾ ಮೊದಲ ನೋಡ್ತೇನೆ ನಾವು ಏನಾಗ್ತೇವೆ ಅಂತ ಕೆಲಸ ಈ ಸಣ್ಣ ಕುಸುಗೆ ಅವ ನೋಡ್ತಾರಲ್ಲ ಏನಪ್ಪ ನಾವು ಸಣ್ಣ ಕುಸು ಆಡ್ತಿರಲ್ಲ ಆ ಟೈಪ್ ನೋಡ್ಕೊಂಡು ನಾವು ಯಾವಾಗಿರ್ಲಿ ಆ ಕಾಯಿಪಲ್ಲೆ ಪ್ಲಾಟ್ ಒಳಗೆ ಕುಸಿಲಿ ಬರಬೇಕು ಆ ಟೈಪ್ ಮಾಡ್ತೇನೆ ನಾವು ಜೋಪಾರ ಕಂಡು ಬಂದಾಗ ಏನ್ ಮಾಡ್ತೀರಿ ಕಂಡು ಬಂದಾಗ ನಾವು ಏನಾದ ಪ್ರಯೋಜನ ಮಾಡೋದು ಅಂದ್ರೆ ಮಾಡ್ತೇನೆ ಸಿಂಪರಣೆ ಮಾಡೋದು ಅವು ಏನ್ ಮಾಡಿದ್ವು ಆ ಟೈಪ್ ಮಾಡ್ಬಿಡೋದು ಫೆರಮೋನ್ ಟ್ರಾಪ್ಸ್ ಎಲ್ಲ ಕಡೆ ಹಾಕಿರ್ತೀರಿ ಹೌದು ಸರ್ ಅದು ಮತ್ತೊಂದು ಹುಳ ಕಾಡ್ಸಾದಲ್ಲ ಅವು ಹುಳ ಒಳಗ ನಾವು ನೋನಾ ಬಿತ್ಕೇಸ್ ನಾವು ತುತ್ತಕೇಸ್ ಮತ್ತ ಹುಳ ಹಾಕ್ತಾರಲ್ಲ ಅದನ್ನು ಮೊದಲ ನಾವು ಡಬ್ಬೆ ಕಟ್ಟಿಬಿಡ್ತೇವೆ ನಾವು ಪ್ಲಾಟ್ ಹೋಗಿ. ಅದು ಎಷ್ಟು ಅನುಕೂಲ ಆಗುತ್ತೆ ನಮಗೆ? ಭಾಳ ಅನುಕೂಲ ಐತಿ ಅದರಗಳಿಂದ. ಆ ಮಾವಿನಕಾಯಿ ಈ ವರ್ಷ ಪಾಪ ಎಲ್ಲರೂ ಮಂದಿ ಮಾವಿನಕಾಯಿ ಸ್ವಲ್ಪ ತಿನ್ನಿಲ್ಲರಿ. ಆ ಹುಳ ಸಿಕ್ಕಾಪಟ್ಟೆ ಆದ ಕೂಡಲೇ ಮನುಷ್ಯಾಗಿ ಈಗ ಗೊತ್ತಾಗೋಂಗಿಲ್ಲರಿ. ಈಗ ಮಾವಿನಕಾಯಿ ಒಳಗೆ ಕಟ್ಟಿದ್ರೂ ಚಲೋ ಆಗ್ತದ್ರಿ, ಕಟ್ಟಿಲ್ಲ ಮನುಷ್ಯಾಗೆ ಎಲ್ಲ ಪಾಪ ಕೊಳದ ಕೆಲಸ ಒಗದು ಬಿಟ್ಟಾರಿಲ್ಲ ಮಂದಿ. ಆ ಹುಳನ್ನ ಭಾಳ ಕಡ್ಸಾಕತ್ತದ್ರಿ. ಈಗ ಅಂದಾಜ್ ಹುಳ ಕೂಡಲೇ 15-10 ವರ್ಷ ಆಗುತ್ತೆ ಹುಳ ಚಲೋ ಆಗಿದ್ರಿ. ಇದು ಮೊದಲ ಹುಳ ಇಲ್ಲಿಲ್ಲ ಇಲ್ಲ ಹಣ್ಣು ನೋಣ. ಹಾಗಾಗಿ ಫೆರ್ಮೋನ್ ಟ್ರ್ಯಾಪ್ಸ್ ನಾವು ಅಲ್ಲಿ ಕಟ್ಟೋದ್ರಿಂದ 60% ಜಾಸ್ತಿ ನಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡುತ್ತೆ. ಹೌದೌದು, ಸಂರಕ್ಷಣೆ ಮಾಡ್ತಾರೆ ಬಹಳ. ಅದ್ರಾಗ ಎಲ್ಲ ಬಿತ್ತಿದ್ರಿ, ಅದು ಫುಲ್ ಆಗದೆ ಲಭ್ಯ. ಎಷ್ಟು ದಿನಕ್ಕೆ ಒಂದ್ಸಲ ಕಟ್ಟುದು ಅದನ್ನ? ಒಂದ್ ತಿಂಗಳ ಮಟ್ಟ ಕೆಪಾಸಿಟಿ ಇರ್ತಿದ್ರಿ. ಅವು ಕಟ್ಟ ಕೂಡ್ಲೆ ತಿಂಗಳ ದಿಡಿ ತಿಂಗಳ ಮಟ್ಟ ಕೆಪಾಸಿಟಿ ಒಂದ್ ಚಾಕ್ಲೇಟ್. ಇದು ಅದಕ್ಕೆ ಖರ್ಚು ಬಹಳ ಬರುತ್ತಾ? ಖರ್ಚು ಬಹಳ ಬರೋಂಗಿಲ್ರಿ. 70-80 ರೂಪಾಯಿ ಒಂದ್ ಚಾಕ್ಲೇಟ್ ಇದ್ರಿ, ಬರ್ನಿಲ್ಲೇ ಕಟ್ಟೋದು. ಅಷ್ಟೇ ಎಷ್ಟು ಕಟ್ತೀರಿ ಒಂದ್ ಎಕರೆಕ? ಒಂದ್ ಎಕರೆಗೆ 20 ಮಟ್ಟ ಕಟ್ತೀರಿ ನಾವು. ಅಂದ್ರೆ ಹೆಚ್ಚು ಕಡಿಮೆ ಒಂದ್ 2,000 ರೂಪಾಯಿ ಅಲ್ಲಿ ಖರ್ಚಾಗುತ್ತೆ. ಖರ್ಚು ಆಗ್ತದೆ 2,000 ಖರ್ಚಾಗಿದ್ರೆ ಮತ್ತೆ ಬಹಳ ಒಳ್ಳೆಯ ಗುಣಮಟ್ಟ. ಕಾಯಿಗೆ ಡೊಂಕ ಟಿಂಕ್ ಆಗೋಂಗಿಲ್ರಿ, ಇದು ಕಾಯ ತುತ್ತು ಕೂಡ್ಲೆ ಡೊಂಕ ಆಗ್ತಿದ್ರಿ ಇದು ಬಹಳ. ಮತ್ತೆ ಹುಳ ಆಯ್ತು ಅಂದ್ರೆ ಇಡೀ ಕಾಯಿನ ಕೆಟ್ಟೋಗುತ್ತೆ, ಮ್ಯಾಲ್ ಗೊತ್ತಾಗಲ್ಲ ಒಳಗಡೆ ಒಳಗಡೆ ಫುಲ್ಲು ಹುಳ ಆಗ್ತದ್ರಿ ಅದು. ಅದ್ರ ಸಲುವಾಗಿ ಮೊದಲ ನಾವು ವಿಚಾರ ಮಾಡ್ಕೊಂಡು ಕಟ್ಟಬೇಕು. ನಾವು ಪ್ಲಾಟ್ ಚಾಲು ಆದ ಕೂಡಲೇ ಮೊದಲ ತಗೊಂಡು ಬರ್ತೇನೆ. ಮುಂದಿನ ವರ್ಷ ತಗೊಂಡು ಬಂದಿದ್ದು ಸ್ವಲ್ಪ ಉಳಿದಿದ್ದು ಐತೆ ನಮ್ಮ ಕಡೆ ಸರ್. ಅದರ ಸಲುವಾಗಿ ನಾವು ಇವು ಭರಣಿ ತಗೊಂಡು ಬಂದಿದ್ದೀರಿ ಮತ್ತೆ ಕಟ್ಟಲಿಕ್ಕೆ. ಅದರಾಗಿ ಮಾಡಿದ್ರೆ ನೀವು 4 ಎಕರೆ ಗಂಟ್ಲೆ 5 ಎಕರೆ ಗಂಟ್ಲೆ ಹಿಂಗೆ ಮಾಡ್ತೀರಿ ಯಾವುದೇ ಬೆಳೆ? ಈ ಮಾಡ ಹಾಗಲನ್ನು ಹಂಗೆ ಮಾಡಿದ್ದೀರಿ. ಚೆಂಡೂನು ಕೂಡ ಎಲ್ಲೆಲ್ಲಿ ಮಾಡ ಹಾಗಲೈತಿ ಅಲ್ಲೆಲ್ಲರೂ ಚೆಂಡು ಹಾಕಿದ್ದೀರಿ. ಏನಿದು ಇಷ್ಟು ದೊಡ್ಡ ಪ್ರಮಾಣದಲ್ಲೇ ಮಾಡೋಕೆ ಮಾಡಿದ್ರೆ ಅನ್ನುವಂಥದ್ದು, ಅದರ ಹಿಂದಿನ ಗುಟ್ಟೇನು? ನಮ್ದೇನು ಗೊತ್ತೈತ್ರಿ ಸರ, ಒಂದು ಬುಟ್ಟಿ ನಾವು ತಗೊಂಡು ಹೋದ್ರೆ ಒಂದು ಸೈರ್ ಸಿಕ್ಕ್ರಿ, ಇಲ್ಲಾದ್ರೆ 100 ರೂಪಾಯಿ ಸಿಕ್ಕ್ರಿ. 100 ರೂಪಾಯಿ ಸಿಕ್ಕರೆ 100 ರೂಪಾಯಿ ತಗೊಂಡು ಬರಬೇಕಲ್ಲ ನಾವು. 1,000 ಸಿಕ್ಕರೆ 1,000 ತಗೊಂಡು ಬರಬೇಕು. ನಮ್ದೇನು ಮಾಡಿದ್ರಿ, ತಗೊಂಡು ಹೋದ್ರೆ ಒಟ್ಟು ಸಂತಿಗೆ 50 ಬುಟ್ಟಿನೂ ತಗೊಂಡು ಹೋಗ್ಬೇಕು. 50 ಬುಟ್ಟಿಲ್ಲೇ ಅಕಸ್ಮಾತ್ ನಮ್ಗೆ 100 ರೂಪಾಯಿ ಸಿಕ್ಕರೆ 5,000 ಸಂಬಳ, ಅಕಸ್ಮಾತ್ 1,000 ರೂಪಾಯಿ ಸಿಕ್ಕರೆ 50,000 ರೂಪಾಯಿ ಸಂಬಳ ಅದಲ್ಲ. ಅದ್ರ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಏನು ದೊಡ್ಡ ಪ್ರಮಾಣ ಮಾಡೋದು? ಆ ರೀತಿ ಬೇಡಿಕೆ ಇರುತ್ತೆ, ನಮ್ಮ ಮಾರುಕಟ್ಟೆ ಸಿಗುತ್ತೆ, ಅಷ್ಟು ರೇಟ್ ಸಿಗುತ್ತೆ ಅನ್ನೋದು ನಿಮಗೆ ಒಂದು ಮುಂದಾಲೋಚನೆ ಹೇಗೆ ಬರುತ್ತೆ? ನಮ್ದು ಯಾವ ತಿಂಗಳನ್ಯಾಗ ಏನು ಫಲ ಮಾಡಿದ್ರೆ ಯಾವ ಟೈಪ್ ಸಿಗುತ್ತೆ ನಮ್ಗೆ ಗೊತ್ತಾಗ್ಬಿಟ್ಟಿದ್ದೀವಿ. ಮೇ ಒಳಗೆ ಮಾಡಿದ್ರೆ ಡೆಫಿನೆಟ್ಲಿ ರೇಟ್, ಮತ್ತು ನವಂಬರ್ ಡಿಸೆಂಬರ್ ಮಾಡಿದ್ರೆ ಡೆಫಿನೆಟ್ಲಿ ರೇಟ್ ಅಂತಕ್ಕೆ ನಮ್ಗೆ ಗೊತ್ತಾಗ್ಬಿಟ್ಟಿದ್ರಿ ಸರ್. ಮತ್ತೆ ಟೊಮ್ಯಾಟೊ ಬದನೆ ಅಂಥವೆಲ್ಲನು? ಅಂಥ ಎಲ್ಲಾನು ಮಾಡ್ತೇನೆ. ಹೋದ ವರ್ಷ ನಾವು ಟೊಮಾಟೆ ಮಾಡಿದ್ರೆ ಈ ಟೈಮಿಗೆ ನಮ್ಮ ಪ್ಲಾಟ್ ಬಂದಿದ್ರೆ ರೇಟ್ ಚಲೋ ಸಿಕ್ಕಿ. ಈ ವರ್ಷ ಚೆಂಡು ಹೂವು ಮಾಡಿದ್ದೀವಿ ನಾವು ಪೂರ್ತಿ, ಅವ್ನು ತೆಲೋ ಕೆಲಸಲ್ರಿ ನಾವು ಟೊಮಾಟೆ ಒಳಗೆ. ಅಂದ್ರೆ ಕೆಲವೊಂದ್ಸಲ ಏನು ಹೇಳ್ತಾರೆ ಅಂದ್ರೆ ನಮಗೆ ಒಂದೇ ಬೆಳೆ ಹಾಕೋದು ಅಷ್ಟೊಂದು ರಿಸ್ಕ್ ಯಾಕೆ ತಗೋಬೇಕು ನಾವು, 2-3 ಬೆಳೆ ಹಾಕಿದಾಗ ಒಂದಿಲ್ಲ ಒಂದು ಕೈ ಹಿಡಿಯುತ್ತೆ, ಈ ರೀತಿ ಆಲೋಚನೆ ಮಾಡಿ. ನೀವು ಬೇರೆ ರೀತಿ ಆಲೋಚನೆ ಮಾಡಿ, ಯಾವ್ದು ಸರಿ ಇಲ್ಲಿ? ನಮ್ದು ಏನು ಗೊತ್ತೈತ್ರಿ ಸರ್, ನಾವು ಮೊದಲಿಂದ ರೂಢಿ ಆಗ್ಬಿಟ್ಟಿದ್ರಿ ಮಾಡ್ಕೊಂಡು ಮಾಡ್ಕೊಂಡು. ಈಗ ಸಣ್ಣ ಸಣ್ಣ ಮಾಡ್ಕೊಂಡು 32 ವರ್ಷ ನಾವು ಗ್ರಿಪ್ ಸಿಕ್ಕಿದೆ. ಹಾ, 32 ವರ್ಷದಿಂದ ನಾವು ಮಾಡಾಗತ್ತೆ ಸರ್. ಈಗ ದೊಡ್ಡ ಪ್ರಮಾಣ ಮಾಡಕ್ಕೆ ನಮ್ದು ದೊಡ್ಡ ಪ್ರಮಾಣ ಅಂದ್ರೆ 5-6 ವರ್ಷ ಆಯ್ತು ಈಗ ಲೋಡ್ ಗಟ್ಲಿ ಕಳಿಸೋದು ಅಂದ್ರೆ. ಆವಾಗಿಂದ ಏನು ನಮ್ಮ ಸಣ್ಣ ಮಾಡಿದ್ರೆ ನಮ್ಮ ಮನಸ್ಸಿಗೆ ಬರೋಂಗಿಲ್ರಿ. ಆ ಟೈಮ್ ಚೆಂಡು ಹೂವು ಮಾಡಿದ್ದು ನಾವು ನೋಡಿ ಸ್ವಲ್ಪ ಮಾಡಿದ್ರೆ ನಮಗೆ ಏನಾಗಿಲ್ಲ ಅಂದಾಗ ನಾವು 2 ಎಕರೆ ಮಾಡಿಬಿಟ್ಟೆ. ನಾವು ಇವತ್ತಿನಿಂದ ಬೇಡಿಕೆ ಚಾಲು ಮಾಡಿದ್ರಿ, ನಮಗೆ ಬೇಕು ನಿಮಗೆ ನಾವು ಕೊಡೋಂಗಿಲ್ಲ ಅಂದ್ಬಿಟ್ಟು ನಾವು ಮಾರಾಟ ಮಾಡಿದೆ. ನಾವು ಕುಂತಿಕೆ ಸಂದಿದ್ದೆ ನಾವು ಈ ಮಾನಾಬೆ ಹಬ್ಬಕ್ಕೆ ನಾವು ಏನು ಮಾಡಿದ್ರಿ, ಹೊಲಸಲೊಳಗೆ 2 ಕ್ವಿಂಟಲ್ ಕೊಟ್ಟಿದ್ದೀವಿ ನಾವು ಬರೀ 40 ರೂಪಾಯಿಲೆ. 40 ರೂಪಾಯಿಲೆ ಕೊಟ್ಟ ಕೆಲಸ ಅವು ನಮ್ಮ 100 ರೂಪಾಯಿ 200 ರೂಪಾಯಿ ಮಾರಿದ್ವಿ. ಲಾಸ್ಟ್ ಸಿಕ್ಕಿಲ್ಲ ಯಾರು ಕಳಿಸೋವು, ಅವಾಗ 200 ರೂಪಾಯಿ ಮಾರಿದ್ವಿ ನಮ್ದು ಹೂವು. ಅದರ ಸಲುವಾಗಿ ನಾವು ಈ ಹಬ್ಬಕ್ಕೆ ನಾವು ಯಾರಿಗೆ ಕೊಡೋಂಗಿಲ್ಲ ಅನ್ಬಿಟ್ಟು ನಾವು ಸ್ವಂತ ಕುಂತಲ್ಲಿ ಮಾರ್ಬೋದು ಪ್ಲಾನ್ ಐತಿ. ಇವತ್ತಿನಿಂದ 2 ಗಿರಾಕ್ ಫೋನ್ ಮಾಡಿದ್ವಿ, ಯಾವಾಗ ಬರಲಿ ಹೂವು ನೋಡಕ್ಕೆ, ನಾವು ಕೊಡೋಂಗಿಲ್ಲರಿಪ್ಪ ಬರಬೇಡ ಅಂದ್ಬಿಟ್ಟು. ಹಾಗಾಗಿ ನಾವೇ ಕುಂತ ಮಾರಾಟ ಮಾಡಿದ್ರೆ ನಾವು 5 ರೂಪಾಯಿ ಬಿಟ್ಕೊಟ್ರು ಗ್ರಾಹಕನಿಗೆ ಲಾಭ ಇರ್ಲಿಲ್ಲ. ಮಧ್ಯವರ್ತಿ ಅನ್ನೆಸರಿ ನಿಮ್ಮ ಕಣ್ಣೆದುರಿಗೆ 40 ರೂಪಾಯಿ ತಗೊಂಡು 200 ರೂಪಾಯಿ ಮಾರುದು ನೋಡಿದ್ರೆ ನಿಮಗೂ ಕೂಡ ಸಂಕಟ ಆದಂಗ. ನಮ್ದು 21,000 ನಾವು ದುಡ್ಡು ಹಾಕಿದ್ರಿ ಅದ್ರೊಳಗೆ ಆ ಚೆಂಡು ಹೂವಿಂದ. ನಮ್ಮ ಅವಾಗ ಏನು ಸಿಕ್ಕಿದ್ರಿ, ಬರೀ 8,000 ಅಷ್ಟೇ ಸಿಕ್ಕಿದ್ರಿ. ಆ ಟೈಪ್ ನಾವು ಈಗ ಕೊಟ್ಟರೆ ನಮ್ಗೆ ಸಸಿ ನಮ್ಮ ಸಂಪಾದನೆ ಆಗೋಂಗಿಲ್ಲ. ಅದರ ಸಲುವಾಗಿ ನಾವು ಕುಂತು ಮಾಡೋದು ಪ್ಲಾನ್ ಮಾಡಿದ್ವಿ. ಕೋಳಿಗೆ ಅಷ್ಟೊಂದು ಯಾವಾಗಲೂ ಕಾಳಜಿ ವಹಿಸಲೇ ಇಲ್ಲ. ಹೋದ ಸರಿ ಬಂದಾಗ ಅಂತ ಏನು ಮಾಡಿಲ್ಲ ಅಂದ್ರೆ, ಈ ಸಲ ಬಂದಾಗ ಅಂತ ಏನು ಮಾಡಿಲ್ಲ ಅಂದ್ರೆ, ಈಗ ಕುರಿಯನ್ನ ತಗೋಬೇಕು ಅನ್ನೋ ಪ್ಲಾನ್ ಇದೆ ಅಂತ ಹೇಳಿದ್ರಿ, ಏನಿದು? ಈಗ ಕೋಳಿ ಒಳಗೆ ಒಂದ್ಸಲ ನಮ್ಮ ಸ್ವಲ್ಪ ಕೆಟ್ಟಾಗಿದೆ, ಅದರ ಸಲುವಾಗಿ ನಾವು ಪೆಟ್ಟದ್ದಿಲ್ಲ, ಅದರ ಸಲುವಾಗಿ ನಮ್ಮ ಸರಿ ಆಗಲಿಲ್ಲ, ಅದ್ರ ಸಲುವಾಗಿ ಬಿಟ್ಬಿಟ್ಟಿದ್ದು. ನಾವು ಕುರಿ ಮಾಡೋದು ಪ್ಲಾನ್ದಾಗ ಐತಿ. ಈ ಶೆಡ್ ಹಾಳಾಗದ್ರೆ ನನಗೆ ಸರ್ ದೊಡ್ಡ ಪ್ರಮಾಣ ಲೆವೆಲ್ ಕುರಿ ಮಾಡೋದು ಪ್ಲಾನ್ದಾಗ ಐತಿ ಈ ವರ್ಷ. ಹೇಗೆ ಮರಿ ತಂದು ಬೆಳೆಸಿ ಮಾರಾಟ ಮಾಡೋದು ಅಥವಾ ಹೇಗೆ? ಮರಿ ತಂದು ಒಂದು 3-4 ತಿಂಗಳ ಸಂಪಾದನೆ ಮಾಡ್ಕೆಸ್ ಕೊಟ್ಟು ಬಿಡೋದು, ಆ ಟೈಪ್ ಪ್ಲಾನ್ ಮಾಡೋದು. ಅದಕ್ಕೆ ಬೇಕಾದಂಥ ಮೇವು ಹುರುಳು ಅದೆಲ್ಲ ನಿಮ್ಮಲ್ಲೇ ಸಿಗುತ್ತೆ? ನಮ್ಮಲ್ಲೇ ಸಿಗ್ತದಲ್ಲ, ನಾವು

ಮುಂದೆ ಕೇಳಿ. ಬರತೀನಿ ಅಂದನಲ್ಲ ಶರಣ, ಇನ್ನೂ ಬರಲಿಲ್ಲ. ಪತ್ತಿ ತರು